ಎಷ್ಟು ಹೈಟ್ ಬರುತ್ತೆ ಇದು ಮೇವು? ಹಾ, ಇದು ಸಾಮಾನ್ಯವಾಗಿ ನಮಗೆ ಒಂದು ಅಡಿ ವರೆಗೂ ಹೈಟ್ ಬರುತ್ತೆ. ಒಂದಡಿ ಎಲೆಗಳು ಬಂದಿರ್ತಾವ? ಹಾ, ಎಲೆಗಳು ಬಂದಿರುತ್ತೆ, ಸಣ್ಣ ಸಣ್ಣ ಎಲೆಗಳು ಬಂದಿರುತ್ತೆ, ಸಣ್ಣ ಎಲೆಗಳು ಬಂದಿರುತ್ತೆ. ಆದಷ್ಟು ಅದು ಜಸ್ಟ್ ಅದು ಒಂಥರ ಕಡ್ಡಿ ತರಾನೇ ಕಾಣುತ್ತೆ, ಕಡ್ಡಿ ತರ. ಮತ್ತೆ ಜೊತೆಗೆ ಅದು ನೆರಳಲ್ಲಿ ಇರೋದ್ರಿಂದ ಒಂಥರ ಹಳದಿ ಕಲರ್ ಇರ್ತದೆ, ಗ್ರೀನ್ ಇರ್ತದ? ಗ್ರೀನ್ ಇರಲ್ಲ, ಗ್ರೀನ್ ಕಲರ್ ಇರುತ್ತೆ, ಬಹಳ ಕಡಿಮೆ ಇರುತ್ತೆ. ನೀವ್ ಹೇಳಿದ ಹಾಗೆ ಸ್ವಲ್ಪ ಹಳದಿ ಕಲರ್ ಮಿಕ್ಸ್ ಇರುತ್ತೆ. ಸಸಿಗಳು ನೆರಳಲ್ಲಿ ಸಸಿಗಳು ಹೇಗೆ ಬೆಳಿತಾವೋ ಆತರ ಹಳದಿ ಇರ್ತದೆ, ಹಳದಿ ಇರುತ್ತೆ. ಆಮೇಲೆ ಇದು ಇದು ಹಸಿರನೂ ಇರುತ್ತೆ, ಇಲ್ಲ ಅಂತಂದ್ರೆ ಯಾಕಂದ್ರೆ ಪೋಷಕಾಂಶಗಳನ್ನ ಅದು ಇದೆ, ಫೋಟೋಸಿಂಥಸಿಸ್ ಕ್ರಿಯೆ ಆಗ್ಬೇಕಲ್ಲ, ಹಾಗಾಗಿ ಇದು ಹಸಿರು ಬಣ್ಣದಲ್ಲೂ ಇರುತ್ತೆ. ಸ್ವಲ್ಪ ಹಸಿರು ಕಡಿಮೆ ಇರುತ್ತೆ, ಸ್ವಲ್ಪ ಹಳದಿ ಜಾಸ್ತಿ ಇರುತ್ತೆ, ಸಸಿಗಳ ತರ ಇರುತ್ತೆ. ಆಮೇಲೆ ಬಹಳ ನೀರ್ ತುಂಬಿಕೊಂಡಂಗೆ ಇರುತ್ತೆ, ಎಳೆ ಎಳೆಯಾಗಿ ಇರುತ್ತೆ. ಯಾಕಂದ್ರೆ ಇದು ಮೊಳಕೆ ಹೊಡೆದಿರ್ತಕ್ಕಂತ ಹುಲ್ಲಾಗಿರೋದ್ರಿಂದ ಇದರಲ್ಲಿ ಸಾಮಾನ್ಯವಾಗಿ ಪೋಷಕಾಂಶಗಳು ಜಾಸ್ತಿ ಇರ್ತದೆ. ಇದರಲ್ಲಿ ಸಾಕಷ್ಟು ಕಿಣ್ವಗಳು ಇರ್ತದೆ. ಸೀಡ್ ಅಲ್ಲಿ ಏನು, ಒಂದು ಸೀಡ್ ಅಂತಂದ್ರೆ ಅದು ದೊಡ್ಡ ಗಿಡ ಆಗಿ ಬೆಳೆಯುತ್ತೆ. ನಾವೇನು ಈಗ ಹೆಸರು ಕಾಳು ಮಟ್ಕಿ ಕಾಳು ಎಲ್ಲ ಮೊಳಕೆ ಬರಿಸ್ತಿಂತೀವಲ್ಲ, ಅದೇ ತರ ಇದು ದನಗಳಿಗೆ ಮೆಕ್ಕೆಜೋಳವನ್ನ ಟ್ರೇದಲ್ಲಿ ಹಾಕಿ ಹಾಕಿ ಎರಡು ದಿವಸ ನೆನೆಸಿ ಆಮೇಲೆ ಟ್ರೇದಲ್ಲಿ ಹಾಕಿ ಒಂದ್ ಎಂಟು ದಿವಸ ಬೆಳೆಸಿ ಕೊಡ್ತಕ್ಕಂಥದ್ದು. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳೆಲ್ಲವೂ ಜಾಸ್ತಿ ಆಗುತ್ತೆ. ಅದರಲ್ಲಿ ಅತಿ ಮುಖ್ಯವಾಗಿ ನಾವು ಜೀರ್ಣವಾಗುವ ಸಾರಜನಕ, ಜೀರ್ಣವಾಗುವ ಸಾರಜನಕ ಸಾಮಾನ್ಯವಾಗಿ 2-4% ವೃದ್ಧಿ ಆಗುತ್ತೆ ಈ ಒಂದು ಇದರಲ್ಲಿ. ಆಮೇಲೆ ಅದರಲ್ಲಿ ಸಾಕಷ್ಟು ಜೀವಸತ್ವಗಳು, ಖನಿಜಗಳು, ಲವಣಗಳು ಮತ್ತೆ ಕಿಣ್ವಗಳು, ನೈಸರ್ಗಿಕವಾಗಿ ಬೀಜದಲ್ಲಿರ್ತಕ್ಕಂಥ ಕಿಣ್ವಗಳೆಲ್ಲ ಸಿಗುತ್ತೆ. ಇದರಿಂದ ಏನಾಗುತ್ತೆ, ಜೀರ್ಣಾಂಗ ಪ್ರಕ್ರಿಯೆ ಚೆನ್ನಾಗುತ್ತೆ, ದನಗಳು ತಿಂದಿರ್ತಕ್ಕಂಥ ದನಗಳಲ್ಲಿ ರುಚಿ ಸಿಗುತ್ತೆ, ಜೀರ್ಣಾಂಗ ಪ್ರಕ್ರಿಯೆ ಚೆನ್ನಾಗುತ್ತೆ ಮತ್ತೆ ಪೋಷಕಾಂಶಗಳು ದೇಹಕ್ಕೆ ಸಾಕಷ್ಟು ಸಿಗುತ್ತೆ. ಇದರಿಂದ ಏನಾಗುತ್ತೆ, ಹಲವಾರು ವಿಜ್ಞಾನಿಗಳು 8-13% ಹಾಲಿನ ಇಳುವರಿ ಹೆಚ್ಚಾಗಿದೆ ಅಂತ ಹೇಳ್ತಾರೆ ಇದರಿಂದ. ಆಮೇಲೆ ತೂಕನು ಸಹ, ಈ ಕರುಗಳಲ್ಲಿ ನಾವು 1 ವರ್ಷದ ಒಳಗಿನ ಕರುಗಳನ್ನು ತಗೊಂಡ್ರೆ ತೂಕನು ಸಹ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾರೆ, 15% ತೂಕ ಜಾಸ್ತಿ ಬಂದಿದೆ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಇರ್ತಕ್ಕಂಥ ಹಸಿರು ಮೇವು ಹಾಕೋದ್ರಿಂದ ಅದಕ್ಕೆ ಹೋಲಿಕೆ ಮಾಡಿ ನೋಡಿದಾಗ ಈ ಜಲಕೃಷಿ ಘಟಕದಿಂದ ಬರ್ತಕ್ಕಂಥ ಮೇವನ್ನ ಹಾಕಿದಾಗ 15% ಬೆಳವಣಿಗೆ ಜಾಸ್ತಿ ಆಗಿದೆ ಅಂತ ಹಲವಾರು ವೈಜ್ಞಾನಿಕ ವರದಿಗಳು ಸಹ ಹೇಳ್ತಾರೆ. ಎಲ್ಲಾ ವಯಸ್ಸಿನ ಜಾನುವಾರುಗಳಿಗೆ ಹಾಕಬಹುದು, ಹಾಕಬಹುದು ಎಲ್ಲಾ ವಯಸ್ಸಿನ ಜಾನುವಾರುಗಳಿಗೆ, ಹಾಲು ಕೊಡ್ತಕ್ಕಂಥ ಜಾನುವಾರುಗಳಿಗೆ ಎಲ್ಲವೂ ಹಾಕಬಹುದು. ಗರ್ಭಧರಿಸಿದ ಜಾನುವಾರುಗಳಿಗೆ, ಕರುಗಳಿಂದ ಗರ್ಭಧರಿಸಿದ ಜಾನುವಾರುಗಳಿಗೂ ಮತ್ತು ಹಾಲು ಕೊಡ್ತಕ್ಕಂಥ ಜಾನುವಾರುಗಳಿಗೆ, ಎತ್ತುಗಳಿಗೆ, ಎಲ್ಲವಕ್ಕೂ, ಎಲ್ಲಾ ಜಾತಿಯ ಎಲ್ಲಾ ವಯಸ್ಸಿನ ಪ್ರಾಣಿಗಳಿಗೂ ಹಾಕಬಹುದು. ಇದನ್ನ ಎಷ್ಟು ಕೆಜಿ ಕೊಡಬಹುದು ಒಂದ್ ದಿವಸಕ್ಕೆ? ಯಾಕಂದ್ರೆ ನಾವು ಹೇಳ್ತೀವಿ ಪಾಯ್ಸನ್ ಆಗತ್ತೆ, ಬಾಳ ತಿನ್ನಿಸಬಾರ್ದು ಅಂತ ಹೇಳ್ತಿರ್ತಾರೆ. ಎಳೆ ಕಂದು ಮೇವನ್ನ ರಾಸುಗಳಿಗೆ ಕೊಡಬಾರ್ದು, ಒಂಥರ ಇದು ಇರುತ್ತೆ, ಅದರಲ್ಲಿ ಆಲ್ಕಲೈಡ್ ಇರುತ್ತೆ ಅಂತ ಹೇಳ್ತಿರ್ತಾರೆ. ಅಂದ್ರೆ ಸಾಮಾನ್ಯವಾಗಿ ನಾವೇನಂತೀವಿ, ಜೋಳದ ಬೆಳೆ ಬಂದಾಗ ಮಾತ್ರ ಅದರಲ್ಲಿ ಪ್ರುಸಿಕ್ ಆಸಿಡ್ ಇರುತ್ತೆ, ಆಮೇಲೆ ಸೈನೈಡ್ ಇರುತ್ತೆ. ಈ ಸೈನೈಡ್ ಟಾಕ್ಸಿಟಿ ಆಗುತ್ತೆ ಅಂತ ಹೇಳಿ ನಾವು ಅದನ್ನ ಜೋಳವನ್ನು ಹಾಕಲ್ಲ ಇದರಲ್ಲಿ. ಜಲಕೃಷಿ ಘಟಕದಲ್ಲಿ ಜೋಳವನ್ನು ಬಳಸಬಾರದು. ಅದು ಬಿಟ್ಟು ನಾವು ಮೆಕ್ಕೆಜೋಳ ಯಾವ ಸ್ಟೇಜ್ ಅಲ್ಲಿ ಹಾಕಿದ್ರು, ಸಜ್ಜೆ ಹಾಕ್ಬೋದು, ಹುರುಳಿ ಹಾಕ್ಬೋದು, ಅಲಸಂದಿ ಹಾಕ್ಬೋದು, ಆಮೇಲೆ ನವಣೆ ಅಕ್ಕಿ ಹಾಕ್ಬೋದು, ಇದರಲ್ಲಿ ಗೋಧಿ ಬೆಳಿಬಹುದು, ಬಾರ್ಲಿ ಬೆಳಿಬಹುದು, ಇನ್ನೂ ಅನೇಕ ಬೆಳೆಗಳನ್ನು ಸಹ ಇದರಲ್ಲಿ ನಾವು ಬೆಳಿಬಹುದು. ಬಟ್ ಅದರಲ್ಲಿ ಹೆಚ್ಚಿನ ಇಳುವರಿ, ಹೆಚ್ಚು ರುಚಿ ಮತ್ತು ಹೆಚ್ಚು ಫಲಿತಾಂಶ ಕೊಡ್ತಕ್ಕಂಥದ್ದು ಮೆಕ್ಕೆಜೋಳ. ಮೆಕ್ಕೆಜೋಳ ಈಗ ಮೆಕ್ಕೆಜೋಳವನ್ನ ಹೊರಗಡೆ ಹೊಲದಲ್ಲಿ ಬೆಳೆದು ಮೇವು ಮಾಡಿ ದನಗಳಿಗೆ ಹಾಕ್ತಾರೆ, ಅದಕ್ಕೆ ಹಾಕೋದಕ್ಕೂ ಈ ಜಲಕೃಷಿಯಲ್ಲಿ ಈ ತರ ಮಾಡಿ ಮೇವನ್ನ ಮಾಡಿ ಹಾಕೋದಕ್ಕೂ ಏನು ಒಂದು, ಈಗ ಸರಿಸುಮಾರು 1 ಹೆಕ್ಟೇರ್ ಪ್ರದೇಶದಲ್ಲಿ ಬರ್ತಕ್ಕಂಥ ಇಳುವರಿ ಅಥವಾ 600-1,000 kg ಎಷ್ಟು, 40-50 ಚದರ ಮೀಟರ್ ಏರಿಯಾದಲ್ಲಿ ಬೆಳಿಬಹುದು ಅಂತ ಹೇಳ್ತಾರೆ ಇದರಲ್ಲಿ. ಸೊ ಇಲ್ಲಿ ನಮಗೆ ಲ್ಯಾಂಡ್ ಸೇವಿಂಗ್ ಆಗುತ್ತೆ, ಭೂಮಿ ಬೇಕಾಗಿಲ್ಲ. ಭೂಮಿ 1 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳಿತಕ್ಕಂತ ಒಂದು ಬೆಳೆಯನ್ನ ಬರೀ 40-50 ಚದರ ಮೀಟರ್ ಏರಿಯಾದಲ್ಲಿ ಬೆಳಿಬಹುದು ಅಂತ ಹೇಳ್ತಾರೆ. ಆಮೇಲೆ ಇದರಲ್ಲಿ ನೀರು 90% ನೀರನ್ನು ಉಳಿತಾಯ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಒಂದು ವೈಜ್ಞಾನಿಕ ವರದಿಯ ಪ್ರಕಾರ 1 kg ಬಾರ್ಲಿ ಒಂದು ಗ್ರಾಸ್ ಬೆಳೆಯೋದಕ್ಕೆ 3 ಲೀಟರ್ ನೀರು ಉಪಯೋಗಿಸಿದೆ. ಅದೇ ಒಂದು ನಾವು ಫೀಲ್ಡ್ ಅಲ್ಲಿ ಯೂಸ್ ಮಾಡಿದಾಗ 458 ಲೀಟರ್ ನೀರು ಬೇಕಾಗುತ್ತೆ. ಸೊ ಇದು 90-95% ನೀರಿನ ಉಳಿತಾಯವನ್ನು ಮಾಡುತ್ತೆ ಅನ್ನೋ ಒಂದು ಏಕೈಕ ಒಂದು ಉಪಾಯದಿಂದ ಇದನ್ನ ಜಲಕೃಷಿ ಘಟಕಕ್ಕೆ ಇವತ್ತಿನ ದಿನ ಸಾಕಷ್ಟು ಜನ ಮೊರೆ ಹೋಗ್ತಾ ಇದ್ದಾರೆ. ಅಂದ್ರೆ ಮನೆ ಮುಂದೆ ಸ್ವಲ್ಪ ಜಾಗ ಇತ್ತಪ್ಪ ಅಂದ್ರೆ ಅಲ್ಲೇ ಒಂದು ಜಲಕೃಷಿ ಘಟಕಕ್ಕೊಂದು ಮೇವು ಉತ್ಪಾದನೆ ಮಾಡಿ ದನಗಳಿಗೆ ಹಸಿ ಮೇವನ್ನು ಕೊಡಬಹುದು. ಅದರಲ್ಲಿ ಮೆಕ್ಕೆಜೋಳವನ್ನು ಆಯ್ಕೆ ಮಾಡ್ಕೊಂಡು ಕೊಡಬಹುದು. ಇವತ್ತಿನ ದಿನ ಎಲ್ಲ ರೈತರು ಮೆಕ್ಕೆಜೋಳ ಖರೀದಿ ಮಾಡಿ ದನಗಳಿಗೆ ಹಾಕ್ತಾರೆ, ಕುರಿ ಮೇಕೆಗಳಿಗೆ ಹಾಕ್ತಾರೆ, ಟಗರು ಮರಿಗಳಿಗೆ ಹಾಕ್ತಾರೆ. ಮೆಕ್ಕೆಜೋಳವನ್ನ ಈಗ ಏನ್ ಮಾಡ್ತಾರೆ, ನುಚ್ಚು ಮಾಡಿ ದನಗಳಿಗೆ ಹಾಕ್ತಾರೆ. ಮೆಕ್ಕೆಜೋಳವನ್ನ ನುಚ್ಚು ಮಾಡಿ ದನಗಳಿಗೆ ಹಾಕೋದಕ್ಕೂ ಅಥವಾ ಮೆಕ್ಕೆಜೋಳವನ್ನ ಹೈಡ್ರೋಫೋನಿಕ್ಸ್ ಅಲ್ಲಿ ಬೆಳೆದು ಮೇವು ಮಾಡಿ ಹಾಕೋದಕ್ಕೂ ಏನು ಫರಕ್ ಆಗತ್ತಂತ? ಇಲ್ಲಿ ನಾವೇನ್ ಹೇಳ್ತೀವಿ, ಬಯೋಮಾಸ್ ಅಂತ ಏನ್ ಹೇಳ್ತೀವಿ, ಆ ಬಯೋಮಾಸ್ ನಿಮಗೆ ಜಾಸ್ತಿ ಆಗುತ್ತೆ. 1 kg ನೀವು ಬೀಜ 1.2 kg ಬೀಜವನ್ನು ಹಾಕಿದ್ರೆ 7-9 kg ತೂಕದ ಮೇವು ನಮಗೆ ಸಿಗುತ್ತೆ.

ಈ ಹವಾಮಾನ ಮುನ್ಸೂಚನೆಯನ್ನು ಪರಿಗಣಿಸಿ ರೈತರು ಕೃಷಿ ಚಟುವಟಿಕೆಗಳನ್ನು ಅನುಸರಿಸಲು ಸಲಹೆಗಳನ್ನು ನೀಡಲಾಗಿದೆ. ಸಾಮಾನ್ಯವಾಗಿ ಮುನ್ಸೂಚನೆಯಂತೆ ಮುಂದಿನ 5 ದಿನಗಳು ಮಳೆಯಾಗುವ ಸಾಧ್ಯತೆ ಕಡಿಮೆ ಇರುವುದರಿಂದ ಬೆಳೆಗಳಲ್ಲಿ ತೇವಾಂಶದ ಕೊರತೆ ಕಂಡುಬಂದಲ್ಲಿ ನೀರಾವರಿ ಸೌಲಭ್ಯವಿದ್ದರೆ ಹಗುರವಾಗಿ ನೀರು ಹಾಯಿಸಬೇಕು. ಬಿತ್ತುವ ಮುನ್ನ ಬೆಳೆಗಳಿಗೆ ಬೀಜೋಪಚಾರ ಕೈಗೊಳ್ಳುವುದರಿಂದ ಅನೇಕ ಕೀಟ ಹಾಗೂ ರೋಗಗಳನ್ನು ತಡೆಯಬಹುದು. ಮುಂಗಾರು ಬೆಳೆಗಳಲ್ಲಿ ಬರ ನಿರೋಧಕತೆ ಹೆಚ್ಚಿಸಲು 2% ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ 1 ತಾಸು ನೆನೆಸಿ ನಂತರ ನೆರಳಿನಲ್ಲಿ ಒಣಗಿಸಿ ಬಿತ್ತನೆ ಮಾಡಬೇಕು. ಮಳೆಯ ನೀರನ್ನು ಸಂರಕ್ಷಿಸಿಡಲು ಇಳಿಜಾರಿಗೆ ಅಡ್ಡಲಾಗಿ ಚೌಕುಮಡಿಗಳನ್ನು ತಯಾರಿಸಿಕೊಳ್ಳಬೇಕು ಮತ್ತು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡಬೇಕು. ಇನ್ನು ಶೇಂಗಾ ಬಿತ್ತನೆಗೆ ಸಂಬಂಧಿಸಿದಂತೆ ಶೇಂಗಾ ಬಿತ್ತನೆಗೆ ಮುಂಚೆ ಪ್ರತಿ ಕಿಲೋಗ್ರಾಂಗೆ ಬಿತ್ತನೆಯ ಬೀಜವನ್ನು 3 ಗ್ರಾಂ ಕ್ಯಾಪ್ಟನ್ 80 WP ಅಥವಾ ಥೈರಾಮ್ 75 WP ಅಥವಾ 4 ಗ್ರಾಂ ಟ್ರೈಕೋಕೋಡರ್ಮಾದಿಂದ ಬೀಜೋಪಚಾರ ಮಾಡಬೇಕು. ಇನ್ನು ಸೂರ್ಯಕಾಂತಿ ಬಿತ್ತನೆಗೆ ಸಂಬಂಧಿಸಿದಂತೆ ಸೂರ್ಯಕಾಂತಿ ಜೂನ್ ಜುಲೈ ತಿಂಗಳಿನಲ್ಲಿ ಬಿತ್ತುವುದಾದರೆ ನಂಜಾಣು ರೋಗ ನಿರೋಧಕ ಶಕ್ತಿ ಹೊಂದಿದ RSFH 1887 ತಳಿಯನ್ನು ಬಿತ್ತಬಹುದು. ಬಿತ್ತುವ ಮುನ್ನ ಸೂರ್ಯಕಾಂತಿ ಬೀಜವನ್ನು ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 5 ಗ್ರಾಂ ಇಮಿಡಾ ಕ್ಲೋರಿಫೈಡ್ 70 WS ಎಂಬ ರಾಸಾಯನಿಕ ಗೊಬ್ಬರ, 72-32 ಕಿಲೋಗ್ರಾಂ ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ ಪ್ರತಿ ಎಕರೆಗೆ ನೀಡಬೇಕು. ಇನ್ನು ತೊಗರಿ ಬಿತ್ತನೆಗೆ ಸಂಬಂಧಿಸಿದಂತೆ ತೊಗರಿ ಬಿತ್ತನೆ ಮಾಡುವ ಪೂರ್ವದಲ್ಲಿ 5 ಗ್ರಾಂ ಟ್ರೈಕೋಡಾಮ ಜೈವಿಕ ಪೀಡನಾಶಕ್ಕೆ ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡುವುದರಿಂದ ಮಣ್ಣಿನಿಂದ ಬರುವ ರೋಗಗಳನ್ನು ತಡೆಗಟ್ಟಬಹುದು. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ಆತ್ಮೀಯ ಕೇಳುಗರೆ, ಗಮನಿಸಿ, ಇದೇ ಶುಕ್ರವಾರ ದಿನಾಂಕ 4/7/2025 ಬೆಳಿಗ್ಗೆ 10 ಗಂಟೆಯಿಂದ 11 ಗಂಟೆವರೆಗೆ ಪ್ರಸಾರವಾಗುವ ಆಕಾಶವಾಣಿ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಭಾರತದ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಪ್ರಾಧಿಕಾರದ ಕಾರ್ಯಚಟುವಟಿಕೆಗಳು, ಆಹಾರ ಉದ್ಯಮದ ನೋಂದಣಿ ಪರವಾನಿಗೆ ಬಗ್ಗೆ, ಆಹಾರ ಉದ್ಯಮದಾರರ ಜವಾಬ್ದಾರಿಗಳು, ಆಹಾರ ಮಾದರಿ ಪರೀಕ್ಷೆಗಳು, ಕಳಪೆ ಗುಣಮಟ್ಟದ ಆಹಾರ ಮಾದರಿಗಳ ಬಗೆಗೆ ಕ್ರಮದಂತಹ ಹಲವು ವಿಷಯಗಳ ಬಗೆಗೆ ಮಾಹಿತಿ ಪಡೆದುಕೊಳ್ಳಬಹುದು. ಕಾರ್ಯಕ್ರಮದಲ್ಲಿ ರಾಯಚೂರು ಜಿಲ್ಲೆಯ ಆಹಾರ ಸಂರಕ್ಷಣಾ ಅಂಕಿತ ಅಧಿಕಾರಿಗಳಾದ ಡಾಕ್ಟರ್ ಪ್ರಕಾಶ್ ಎಸ್ ಕುಣಶೆಟ್ಟಿ ಅವರು ಕೇಳುವರ ಪ್ರಶ್ನೆಗಳಿಗೆ ಉತ್ತರ ನೀಡಲಿದ್ದಾರೆ. ಮಾಹಿತಿ ಪಡೆಯಲು ತಾವು ಕರೆ ಮಾಡಬೇಕಾದ ಫೋನ್ ಸಂಖ್ಯೆ 295-898 ಅಥವಾ 2200-312. ರಾಯಚೂರು ಎಸ್ಟಿಡಿ ಕೋಡ್ ಸಂಖ್ಯೆ 08532. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆಹಾರ ಸುರಕ್ಷತೆ ಮತ್ತು ಔಷಧಿ ಆಡಳಿತ, ಬೆಂಗಳೂರು. ರೈತ ಬಾಂಧವರೇ, ಈಗ ಕೇಳಿ, ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ದಿನದ ಪೇಟೆ ಧಾರಣೆ, ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರ. ಮೊದಲಿಗೆ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ, ಉತ್ಪನ್ನಗಳು, ಪ್ರಭೇದಗಳು, ಕನಿಷ್ಠ ಮತ್ತು ಗರಿಷ್ಠ ದರ. ಕಡಲೆಕಾಳು ಜವಾರಿ ಸ್ಥಳೀಯ 5,139 ರೂಪಾಯಿಯಿಂದ 5,931 ರೂಪಾಯಿ. ಹತ್ತಿ ಹೈಬ್ರಿಡ್ 44, ಕನಿಷ್ಠ ಬೆಲೆ 7,120 ರೂಪಾಯಿ. ನೆಲಗಡಲೆ, ಶೇಂಗಾ, ಘುಂಗ್ರಿ 4,426 ರೂಪಾಯಿಯಿಂದ 5,699 ರೂಪಾಯಿ. ಭತ್ತ, ಸೋನಾ ಮಸೂರಿ 1,826 ರೂಪಾಯಿಯಿಂದ 2,369 ರೂಪಾಯಿ. ಸೂರ್ಯಕಾಂತಿ, ಸೂರ್ಯಪಾನ 4,244 ರೂಪಾಯಿಯಿಂದ 4,244 ರೂಪಾಯಿ. ತೊಗರಿ, ಕೆಂಪು 6,080 ರೂಪಾಯಿಯಿಂದ 6,620 ರೂಪಾಯಿ. ಈಗ ಮಾನ್ವಿ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ. ಜೋಳ ಇತರೆ 1,950 ರೂಪಾಯಿಯಿಂದ 1,950 ರೂಪಾಯಿ. ಅಕ್ಕಿ ಇತರೆ 2,650 ರೂಪಾಯಿಯಿಂದ 2,650 ರೂಪಾಯಿ. ಗೋಧಿ ಇತರೆ 2,750 ರೂಪಾಯಿಯಿಂದ 2,750 ರೂಪಾಯಿ. ಈಗ ಲಿಂಗಸ್ಗುರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ. ಸಜ್ಜೆ ಇತರೆ 2,285 ರೂಪಾಯಿಯಿಂದ 2,700 ರೂಪಾಯಿ. ಭತ್ತ ಒಂದು 2,060 ರೂಪಾಯಿಯಿಂದ 2,350 ರೂಪಾಯಿ. ತೊಗರಿ 6,450 ರೂಪಾಯಿಯಿಂದ 6,500 ರೂಪಾಯಿ. ಇದುವರೆಗೆ ರಾಯಚೂರು, ಮಾನ್ವಿ, ಲಿಂಗಸ್ಕೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ದಿನದ ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರವನ್ನು ಕೇಳಿದಿರಿ. ಇದಾಗಿತ್ತು ಇವತ್ತಿನ ಪೇಟೆ ಧಾರಣೆ. ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಜನಪದ ಸಂಗೀತ ಕಾರ್ಯಕ್ರಮ. ಎಲ್ಐಸಿ ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರಚಾರವನ್ನು ಎಚ್ಚರಿಕೆಯಿಂದ ಓದಿ. ಏನಾಯ್ತು, ಹಾವು ಕಚ್ಚಿದೆಯಾ? ಈಗಲೇ ಹತ್ತಿರದ ಆಸ್ಪತ್ರೆಗೆ ಹೋಗಿ. ಹಾವಿನ ಕಡಿತಕ್ಕೆ ಕೇವಲ ಆಸ್ಪತ್ರೆಯಲ್ಲೇ ಆರೈಕೆ. ಹಾವು ಕಚ್ಚಿದಾಗ ಮನೆಯಲ್ಲಿ ಕೈಮದ್ದು ಅಥವಾ ಉಪಚಾರ ಇಲ್ಲ. ಹಾವು ಕಚ್ಚಿದಾಗ ಜಾದು ಅಥವಾ ಮಾಯ ಮಾಡಬೇಕಾ? ಇಲ್ಲ, ತಕ್ಷಣ ಆಸ್ಪತ್ರೆಗೆ ಹೋಗಿ ಜೀವ ಉಳಿಸಿ. ಈ ಮಾಹಿತಿಯು ವೈದ್ಯಕೀಯ ಸಲಹೆ ಅಲ್ಲ. ಯಾವುದೇ ರೀತಿಯ ಆರೋಗ್ಯ ಸಂಬಂಧಿತ ಸಮಸ್ಯೆ, ಪ್ರಶ್ನೆ ಅಥವಾ ಕಾಳಜಿಗಳಿಗಾಗಿ ದಯವಿಟ್ಟು ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ. ಭಾರತ್ ಸೀರಮ್ಸ್ ಅಂಡ್ ವ್ಯಾಕ್ಸಿನ್ಸ್ ಲಿಮಿಟೆಡ್ ಹಾಗೂ ಮ್ಯಾನ್ಕೈಂಡ್ ಫಾರ್ಮಾ ಲಿಮಿಟೆಡ್ ವತಿಯಿಂದ ಜನಹಿತಕ್ಕೆ ಜಾರಿ. ಆತ್ಮೀಯ ಕೇಳುಗರೇ, ಗಮನಿಸಿ, ಇದೇ ಶುಕ್ರವಾರ ದಿನಾಂಕ 4/7/2025 ಬೆಳಿಗ್ಗೆ 10:00 to 11:00 ಪ್ರಸಾರವಾಗುವ ಆಕಾಶವಾಣಿ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಭಾರತದ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಪ್ರಾಧಿಕಾರದ ಕಾರ್ಯಚಟುವಟಿಕೆಗಳು, ಆಹಾರ ಉದ್ಯಮದ ನೋಂದಣಿ ಪರವಾನಿಗೆ ಬಗ್ಗೆ, ಆಹಾರ ಉದ್ಯಮದಾರರ ಜವಾಬ್ದಾರಿಗಳು, ಆಹಾರ ಮಾದರಿ ಪರೀಕ್ಷೆಗಳು, ಕಳಪೆ ಗುಣಮಟ್ಟದ ಆಹಾರ ಮಾದರಿಗಳ ಬಗೆಗೆ ಕ್ರಮದಂತಹ ಹಲವು ವಿಷಯಗಳ ಬಗೆಗೆ ಮಾಹಿತಿ ಪಡೆದುಕೊಳ್ಳಬಹುದು. ಕಾರ್ಯಕ್ರಮದಲ್ಲಿ ರಾಯಚೂರು ಜಿಲ್ಲೆಯ ಆಹಾರ ಸಂರಕ್ಷಣಾ ಅಂಕಿತ ಅಧಿಕಾರಿಗಳಾದ ಡಾ ಪ್ರಕಾಶ್ ಎಸ್ ಕುಣಶೆಟ್ಟಿ ಅವರು ಕೇಳುವರ ಪ್ರಶ್ನೆಗಳಿಗೆ ಉತ್ತರ ನೀಡಲಿದ್ದಾರೆ. ಮಾಹಿತಿ ಪಡೆಯಲು ತಾವು ಕರೆ ಮಾಡಬೇಕಾದ ಫೋನ್ ಸಂಖ್ಯೆ 295-898 ಅಥವಾ 2200312. ರಾಯಚೂರು ಎಸ್ಟಿಡಿ ಕೋಡ್ ಸಂಖ್ಯೆ 08532. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆಹಾರ ಸುರಕ್ಷತೆ ಮತ್ತು ಔಷಧಿ ಆಡಳಿತ, ಬೆಂಗಳೂರು. ಇವತ್ತಿನ ಜನಪದ ಸಂಗೀತದಲ್ಲಿ ಕೇಳಿ ಕುಪ್ಪಗುಡ್ಡದ ಕುಪ್ಪಮ್ಮ ಮತ್ತು ಸಂಗಡಿಗರಿಂದ ಭಜನಾ ಪದಗಳನ್ನು. ಕಲಾಬುರಗೆ ಒಳಗ ಶರಣ ಬಸವ, ಒಳ್ಳೆಯದೋ ಕಲಾಬುರಗೆ ಒಳಗ ಶರಣ ಬಸವ, ಒಳಗ ಶರಣ ಬಸವ, ಮಾಡುವೆ ನಿಮ್ಮ ಸೇವಾ, ಬೆಳಗುವೆ ನಾರುತಿ ಬೇಗನೆ, ಬೆಳಗುವೆ ನಾರುತಿ ಬೇಗನೆ. ಒಳ್ಳೆಯದೋತೆ ಅಂತೋಣೆ ಒಳಗ ಮೌನೇಶ್ಪುರ, ಒಳ್ಳೆಯದೋತೆ ಅಂತೋಣೆ ಒಳಗ ಮೌನೇಶ್ಪುರ, ಒಳಗ ಮೌನೇಶ್ಪುರ, ಮಾಡುವೆ ನಿಮ್ಮ ಸೇವಾ, ಬೆಳಗುವೆ ನಾರುತಿ ಬೇಗನೆ, ಬೆಳಗುವೆ ನಾರುತಿ ಬೇಗನೆ. ಒಳ್ಳೆಯದೋ ಶಾಪುರ ಒಳಗ ಸಿದ್ರಾಮೇಶ್ವರ, ಒಳ್ಳೆಯದೋ ಶಾಪುರ ಪೂರ ಒಳಗ ಸಿದ್ರಾಮೇಶ್ವರ ಮಾಡುವೆ ನಿಮ್ಮ ಸೇವಾ ಬೆಳಗುವೆನಾರುತಿ ಬೇಗನೆ ಬೆಳಗುವೆನಾರುತಿ ಬೇಗನೆ ಮುದ್ದ ಮುಖದ ಮ್ಯಾಲೆ ತಿದಿರವಾಯೇವುತೆ ಮುದ ಮುಖದ ಮ್ಯಾಲೆ ತಿದಿರವಾಯೇವುತೆ ಜಂಪ ಗಂಡನ ಸ್ವಾಮಿ ನಿಂತ ತೆರಳ ಸೇದ ಬೆಳಗುವೆನಾರುತಿ ಬೇಗನೆ ಬೆಳಗುವೆನಾರುತಿ ಬೇಗನೆ ಒಳ್ಳೆಯದು ಸರೋಜ ಪ್ರ ಒಳಗ ಗೋರಣ ತಾತ ಒಳ್ಳೆಯದು ಸರೋಜ ಪ್ರ ಒಳಗ ಗೋರಣ ತಾತ ಒಳಗ ಗೋರಣ